ശ്രീമാൻ വേങ്കടനാഥാര്യ കവിതാർക്കിക കേസരി വേദാന്താചാര്യ വര്യോമേ സന്നിധത്താം സദാഹൃദി നിഗമാന്ത മഹാദേശികര ദയാശതക സ്തോത്രദ അർത്ഥാനുസന്ധാനദല്ലി 79 ശ്ലോക ത്വദുപസദനാദദ്യശ്വോ വാ മഹാപ്രളയേപി വാ വികരതി നിജം പാദാംഭോജം വൃഷാചലശേഖരഃ തദിഹ കരുണേതത്തത് ക്രീഡാതരംഗപരംപര തരതമതയാ ജുഷ്ടായാസ്തേ ദുരത്യയതാം വിദുഃ. കരുണേ തദിഹ കരുണേ തത്തത് ക്രീഡാ തരംഗ പരമ്പര. ഹേ ദയാദേവിയേ, ത്വദുപസദനാത് നിന്നു ഉപാസന മാടുവുദരിന്ദ അദ്യ ഇന്ദോ ശ്വോവാ അഥവാ നാളെയോ അഥവാ മഹാപ്രളയേപ്പിവ മഹാപ്രളയദല്ലിയേ ആകലി വൃഷാചല ശേഖര ശ്രീനിവാസനു നിജം പാദാംഭോജം തന്ന പദപത്മകളെന്നു വിതരത്തി കൊടുവനു. തത് ആദ്ദരിന്ദ ഇഹ ഈ ഫലവിഷയദല്ലി തത്തത് ക്രീഡാതരംഗ ആയാ ലീലകള തെരെതെരകള പരമ്പരാ തരതമതയാ പരമ്പരയ താരതമ്യദിന്ദ ജുഷ്ടായാഹ തേ കൂടിരുവ നിന്ന ദുരത്യേതാം മീരലാരതിരുവികയെന്നു വിദുഹു ശാസ്ത്രജ്ഞരു ತಿಳಿಯುತ್ತಾರೆ. ಭಗವಂತನು ಭಗವದ್ಗೀತೆಯಲ್ಲಿ ಹೇಳಿದನು, ಮಮ ಮಾಯಾ ದುರತ್ಯಯ ಅಂತ ಹೇಳಿಬಿಟ್ಟು ತಾನೇ ಸ್ವತಃ. ಅದು ಅವನ ಮಾಯೆಯು ದುರತ್ಯಯವು ಎಂದರೆ ದಾಟಲು ಅಸಾಧ್ಯವಾದುದು ಎಂದು. ದಯೆಯೂ ಸಹ ದುರತ್ಯಯವಾಗದಿದ್ದರೆ, ದಯಾದೇವಿಯಲ್ಲಿ ಪ್ರಪತ್ತಿ ಮಾಡಿದರೆ ಆ ದುರತ್ಯಯವಾದ ಮಾಯೆಯನ್ನು ಹೇಗೆ ದಾಟುವುದು? ಸಾಧ್ಯವಾಗುವುದಿಲ್ಲ. ಆದ್ದರಿಂದ ದಯೆಯೂ ಮಾಯೆಯಂತೆಯೇ ದುರತ್ಯಯವೇ ಆಗಿರಬೇಕಲ್ಲವೇ? ಅದನ್ನು ಇಲ್ಲಿ ತಿಳಿಸಿ ದಯೆಯಲ್ಲಿ ಅತ್ಯಧಿಕವಾದ ವಿಶ್ವಾಸವನ್ನು ಉಂಟು ಮಾಡುತ್ತಾರೆ ಸ್ವಾಮಿ ದೇಶಿಕನ್. ಎಂದರೆ ಮಾಯೆಯು ದುರತ್ಯಯವು ಎಂದರೆ ಅದಕ್ಕಿಂತ ಹೆಚ್ಚಾಗಿ ದುರತ್ಯಯವಾದುದು ದಯೆ ಅಂತ ಹೇಳಿಬಿಟ್ಟು. ಆದ್ದರಿಂದ ದಯೆಯನ್ನು ದಾಟಲು ಯಾರಿಗೂ ಸಾಧ್ಯವಿಲ್ಲ. ದಯೆಯನ್ನು ಆಶ್ರಯಿಸಿದಲ್ಲೇ ಎಲ್ಲವನ್ನೂ ದಾಟಿಬಿಡಬಹುದು ಅನ್ನುವ ಭಾವ. ಹಾಗೆಯೇ ಶ್ರೀನಿವಾಸನು ಕೂಡ ದಯೆಯ ಕಟ್ಟಲೆಯನ್ನು ದಾಟಲಾಗದು ಅನ್ನುತ್ತಾರೆ ಸ್ವಾಮಿ. ನಾವು ಶ್ರೀನಿವಾಸನ ಮಾಯೆಯನ್ನು ದಾಟಲಾಗದು ಅಂತ ಭಗವಂತನೇ ಹೇಳಿದ. ಹಾಗಾದರೆ ಶ್ರೀನಿವಾಸನು ಸಹ ದಯೆಯ ಕಟ್ಟಲೆಯನ್ನು ದಾಟಲಾಗದು ಅಂತ ಇಲ್ಲಿ ಹೇಳ್ತಾರೆ. ತ್ವದುಪಸದನಾತ್ ಎಂದರೆ ನಿನ್ನಲ್ಲಿ ಮಾಡುವ ಪ್ರಪತ್ತಿಯಿಂದ. ಅದ್ಯಶ್ವೋ ವಾ ಮಹಾಪ್ರಳಯೇಪಿ ವಾ ವಿತರತಿ ನಿಜಂ ಪಾದಾಂಭೋಜಂ ವೃಷಾಚಲ ಶೇಖರ. ಹೇಗೆ ಎಲ್ಲ ಪ್ರಾಣಿಗಳಿಗೂ ಮರಣವು ನಿಶ್ಚಿತವಾಗಿರುವುದೋ, ಅದು ಪ್ರಮಾಣಗಳಲ್ಲಿ ಹೇಳಿದೆ ಅನೇಕವಾಗಿ. ಅದ್ಯ ವಾ ಅಬ್ಧಶತಾಂತೇ ವಾ ಮೃತ್ಯುರ್ವೈ ಪ್ರಾಣಿನಾಂ ಧ್ರುವ ಅಂತ. ಹಾಗೆಯೇ ಜಾತಸ್ಕೇ ಹಿ ಧ್ರುವೋ ಮೃತ್ಯು ಎಂದೆಲ್ಲ ಹೇಳಿರುವಂತೆ, ದಯಾದೇವಿಗೆ ಶರಣಾದವರಿಗೆ ಭಗವಂತನ ಪಾದಾಂಭೋಜಗಳು ದೊರಕುವುದು ನಿಶ್ಚಿತವು ಎನ್ನುವುದು ಸೂಚಿತವಾಗಿದೆ ಅದ್ಯ ಎನ್ನುವುದರಿಂದ. ಮರಣವು ಹೇಗೆ ನಿಶ್ಚಿತವೋ ಹಾಗೆಯೇ ದಯೆಯಲ್ಲಿ ಪ್ರಪತ್ತಿ ಮಾಡಿದವರಿಗೆ ಭಗವಂತನ ಪಾದಾಂಭೋಜಗಳು ನಿಶ್ಚಿತವಾದದ್ದು ಅಂತ. ತದಿಹ ಕರುಣೆ ತತ್ತತ್ ಕ್ರೀಡಾತರಂಗ ಪರಂಪರ ತರತಮತೆಯ ಜುಷ್ಟಾಯಾಹ ತೇ ದುರತ್ಯೇತಾಂ ವಿದುಹು. ಆಯಾ ಚೇತನರ ಸತ್ಕಾರ್ಯಗಳಿಗೆ ಅನುಸಾರವಾಗಿ ದಯಾಪ್ರವಾಹದ ತರಂಗಗಳು ಅವರನ್ನ ವಿಷಯೀಕರಿಸುತ್ತದೆ. ಅವರವರ ಆರ್ತಿಗೆ ಅನುಗುಣವಾಗಿ ಮತ್ತು ಉತ್ಕಟವಾದ ಇಚ್ಛೆಗನುಗುಣವಾಗಿ ಫಲಪ್ರಾಪ್ತಿಯನ್ನು ದಯೆ ಉಂಟು ಮಾಡುತ್ತಾಳೆ. ಅದನ್ನು ಯಾರೂ ತಪ್ಪಿಸಲಾಗದು. ಇಂದೇ ನನಗೆ ಮೋಕ್ಷ ಬೇಕು ಅಂದರೆ ಅದ್ಯ ಈಗಲೇ ಸಿಕ್ಕಿಬಿಡುತ್ತೆ. ನಾಳೆ ಅಂದರೆ ಶೋ, ಅಥವಾ ಇನ್ನೂ ಕಾಲಾಂತರದಲ್ಲಿ ಅಂದರೆ ಮಹಾಪ್ರಳಯೇಪಿವ. ಎಂದಿಗಾದರೂ ಒಂದಿನ ದಯೆಯನ್ನು ಆಶ್ರಯಿಸಿದರೆ ಅವರಿಗೆ ಸದ್ಗತಿಯು ಯಾರೂ ತಪ್ಪಿಸಲಾಗದು ಅನ್ನುವುದು ಭಾವ. ಇದರಿಂದ ತಿಳಿಯುವುದೇನೆಂದರೆ ದಯಾದೇವಿಯನ್ನು ಆಶ್ರಯಿಸಿದ ಚೇತನರಿಗೆ ಎಂದೂ ಫಲಪ್ರಾಪ್ತಿಯು ತಪ್ಪುವುದಿಲ್ಲ ಎಂದಿಗಾದರೂ ಒಂದು ದಿನ ಫಲಪ್ರಾಪ್ತಿ ಆಗಿಯೇ ಆಗುವುದು ಅನ್ನುವಂತಹ, ಇಂದೋ ನಾಳೆಯೋ ಅಥವಾ ಎಂದಿಗೋ ಒಂದು ದಿನ ಪರಮಾತ್ಮನು ಅವರಿಗೆ ಕ್ರಮವಾಗಿ ಪರಮ ಪುರುಷಾರ್ಥವನ್ನೇ ಅನುಗ್ರಹಿಸುವನು ಎನ್ನುವಂತಹ ಭಾವ. ತದುಪಸದನಾದ್ಯ ಶ್ವೋ ವಾ ಮಹಾಪ್ರಳಯೇ ಪಿವಾ ವಿತರತಿ ನಿಜಂ ಪಾದಾಂಭೋಜಂ ಮೃಷಾಚಲ ಶೇಖರ ತದಿಹ ಕರುಣೇ ತತ್ತತ್ ಕ್ರೀಡಾ ತರಂಗ ಪರಂಪರಾ ತರತಮತಯ ಜುಷ್ಟಾ ಜಾಸ್ತೆ ದುರತ್ಯಯತಾಂ ವಿದುಃ. ಮುಂದಿನ ಶ್ಲೋಕ. ಪ್ರಣಿಹಿತ ಧಿಯಾಂ ತ್ವತ್ ಸಂಪೃಕ್ತೆ ವೃಷಾದ್ರಿಶಿಖಾಮಣೌ ಪ್ರಸಮರ ಸುಧಾ ಧಾರಾಕಾರ ಪ್ರಸೀದತಿ ಭಾವನಾ ದೃಢಮಿತಿ ದಯೇ ದತ್ತಾ ಸ್ವಾದಂ ವಿಮುಕ್ತಿ ಬಲಾಹಕಂ ನಿಭೃತಗರುತೋ ನಿಧ್ಯಾಯಂತಿ ಸ್ಥಿರಾಶಯ ಚಾತಕಾಹ. ದಯೇ ಎಲೆ ದಯಾದೇವಿಯೇ, ತ್ವತ್ಸಂಪೃಕ್ತೆ ನಿನ್ನೊಡನೆ ಸಂಗತನಾಗಿರುವ ವೃಷಾದ್ರಿ ಶಿಖಾಮಣವು ವೆಂಕಟಾಚಲದ ರತ್ನದೋಪಾದಿ ಇರುವಂತಹ ಶ್ರೀನಿವಾಸನಲ್ಲಿ ಪ್ರಣಿಹಿತ ಧಿಯಾಂ ಅವಿರತವಾಗಿ ಮನಸ್ಸನ್ನಿಟ್ಟವರಿಗೆ ಪ್ರಸೃಮರ ಸುಧಾ ಧಾರಾಕಾರ ಪ್ರವಹಿಸುವಂತಹ ಅಮೃತಧಾರೆಗೆ ಸಮನಾದ ಆಕಾರವನ್ನುಳ್ಳ ಭಾವನಾ ಧ್ಯಾನವು ಪ್ರಸೀದತಿ ತಿಳಿಯಾಗಿ ಉಂಟಾಗುವುದು. ಇತಿ ಹೀಗೆ ಇರುವ ಕಾರಣ ದತ್ತಾಸ್ವಾದಂ ರುಚಿಯನ್ನುಂಟು ಮಾಡುವುದಾದ ವಿಮುಕ್ತಿ ಬಲಾಹಕಂ ಮೋಕ್ಷವನ್ನು ವರ್ಷಿಸುವ ಶ್ರೀನಿವಾಸನೆಂಬ ಮೇಘವನ್ನು ಸ್ಥಿರಾಶಯ ಚಾತಕಾಹ ದೃಢವಾದ ನಿಶ್ಚಯವುಳ್ಳ ಪ್ರಪನ್ನರೆಂಬ ಚಾತಕ ಪಕ್ಷಿಗಳು ನಿಭೃತಗರುತಃ ಮುಚ್ಚಿದ ರೆಕ್ಕೆಗಳನ್ನುಳ್ಳವರಾಗಿ ದೃಢಂ ನಿಧ್ಯಾಯಂತಿ ದೃಢವಾಗಿ ನಿರಂತರವಾಗಿ ಧ್ಯಾನಮಗ್ನರಾಗಿರುತ್ತಾರೆ ಅಂತ ಹೇಳಿದರು. ಹಿಂದಿನ ಶ್ಲೋಕದಲ್ಲಿ ಅದ್ಯಶ್ವೋ ವಾ ಮಹಾಪ್ರಳಯೇ ಪಿವಾ ಎಂದು ವಿಳಂಬದಿಂದ ಆದರೂ ಭಗವಂತನ ಪ್ರಾಪ್ತಿಯು ಹೇಳಲ್ಪಟ್ಟಿತು. ಅದಕ್ಕೆ ಮೊದಲು ಪ್ರಪತ್ತಿ ಅನಂತರದ ಅಪರಾಧಗಳ ವಿಷಯವೂ ಹೇಳಲ್ಪಟ್ಟಿತು. ಬದುಕಿರುವಷ್ಟು ದಿವಸವೂ ಅಲ್ಪವಾದ ಆನಂದವಿರಕೂಡದು, ಅದರಿಂದ ನಾವು ತೃಪ್ತರಾಗಬಾರದು. ಅತ್ಯಧಿಕವಾದ ಆನಂದವೇ ನಮಗೆ ಅಪೇಕ್ಷಿತವು. ಹೀಗೆ ನಾವು ಪ್ರಾರ್ಥಿಸಿದರೆ ದಯಾದೇವಿಯು ಅದನ್ನೂ ಅನುಗ್ರಹಿಸುವಳು. ಪ್ರಪನ್ನರಂತೆಯೇ ಭಕ್ತಿಯೋಗಿಗಳಿಗೂ ದಯಾದೇವಿಯು ಅವಳ ಅನುಗ್ರಹದಿಂದಲೇ ಫಲಪ್ರಾಪ್ತಿ ಅಂತ ಹೇಳ್ತಾರೆ ಈ ಶ್ಲೋಕದಲ್ಲಿ. ಉಪಾಸಕರಿಗೂ ಸಹ ದಯಾ ಸಂಬಂಧದಿಂದಲೇ ಭಾವನಾ ಪ್ರಸಾದ ಉಂಟಾಗುವುದು ಎಂದು ವರ್ಣಿಸುತ್ತಾರೆ. ವ್ಯಾಖ್ಯಾನದಲ್ಲಿ ಆಚಾರ್ಯರು ಒಂದು ಸ್ವಾರಸ್ಯವಾದ ವಿಷಯವನ್ನು ತಿಳಿಸುತ್ತಾರೆ. ಇದು 8ನೇ ದಶಕದ ಕಡೆಯ ಶ್ಲೋಕ. ಆದ್ದರಿಂದ ಇಲ್ಲಿ 8 ಅಂಗಗಳನ್ನುಳ್ಳ ಅಷ್ಟಾಂಗ ಯೋಗದ ಸಮಾಧಿ ಸಿದ್ಧಿಯು ಸೂಚಿಸಲ್ಪಟ್ಟಿದೆ ಎಂಬುದು. ತ್ವತ್ ಸಂಪೃಕ್ತೆ ವೃಷಾದ್ರಿ ಶಿಖಾಮಣವು, ದಯಾದೇವಿಯೇ ನಿನ್ನೊಡನೆ ಎಡೆಬಿಡದೆ ಸಂಬಂಧಿಸಿರುವ ಶ್ರೀನಿವಾಸನು ಭಕ್ತಿಯೋಗಕ್ಕೆ ವಿಷಯನಾಗುತ್ತಾನೆ. ಪ್ರಣಿಹಿತ ಧಿಯಾಂ, ಪ್ರಣಿಧಾನವು ಅಂತ ಹೇಳಿದರೆ ಧ್ಯಾನ, ಧ್ಯಾನಯುಕ್ತರಾದವರು ಎಂದರ್ಥ. ಪ್ರಸೃಮರ ಸುಧಾ ಧಾರಾಕಾರ ಪ್ರಸೀದತಿ ಭಾವನ, ಅನುಭವಕ್ಕೆ ಅನುಗುಣವಾದ ವರ್ಣನೆ. ಈ ಶ್ಲೋಕದ ಉತ್ತರಾರ್ಧದಲ್ಲಿ ಪ್ರಪನ್ನರು ಮೋಕ್ಷಾನಂದವನ್ನು ಪ್ರತೀಕ್ಷಿಸುವುದು ಹೇಳಲ್ಪಟ್ಟಿದೆ. ನಿಭೃತಗರುತಃ ನಿಶ್ಚಲವಾದ ರೆಕ್ಕೆಗಳನ್ನುಳ್ಳವರು ಎಂದರೆ ಮನಸ್ಸನ್ನು ನಿಶ್ಚಲಗೊಳಿಸಿದವರು. ಇವರು ಗರುಡನಿಗೆ ಸಮರೆಂಬುದು ಸೂಚಿತವಾಗಿದೆ. ತೈಲಧಾರೆಯಂತೆ ಅವಿಚ್ಛಿನ್ನವಾದ ಸ್ಮೃತಿ ಸಂತತಿಯು ಧ್ಯಾನ ಎಂಬುದು ಎಂದು ಶ್ರೀಭಾಷ್ಯಕಾರರು ತಿಳಿಸುತ್ತಾರೆ. ಇದು ಇತಿ ದತ್ತಾಸ್ವಾದಂ, ಹೀಗೆ ಧ್ಯಾನದಿಂದ ಇತರ ವಿಷಯಗಳಿಂದ ದೂರವಾಗಿ ತನ್ನನ್ನನುಭವಿಸುವ ಆನಂದವನ್ನು ಕೊಡುವನು. ಅಮೃತದ ಧಾರೆಯಂತೆ ಭಕ್ತರಿಗೆ ಇದು ಪರಮಭೋಗ್ಯವಾದುದು ಅಂತ ಹೇಳಿದ್ದಾರೆ. ವಿಮುಕ್ತಿ ಬಲಾಹಕಂ, ವೆಂಕಟಗಿರಿಯನ್ನಾಶ್ರಯಿಸಿರುವ ಮೋಕ್ಷವೆಂಬ ಮೇಘವೇ ಶ್ರೀನಿವಾಸನಂತೆ. ಸ್ಥಿರಾಶಯ ಚಾತಕಾಹ ದೃಢಂ ನಿಧ್ಯಾಯಂತಿ, ಸ್ಥಿರವಾದ ಆಶಯವುಳ್ಳ ಚಾತಕ ಪಕ್ಷಿಯಂತೆ ಇರುವವರು ಯಾವ ಸಂಶಯವಿಲ್ಲದೆ ಭಗವಂತನನ್ನೇ ಪ್ರತೀಕ್ಷಿಸುತ್ತಾರೆ. ಆ ಚಾತಕ ಪಕ್ಷಿಯು ಹೇಗೆ ಮಳೆಯ ನೀರಿಗೆ ಎದುರು ನೋಡುತ್ತಾ ಇರುತ್ತದೋ, ಬೇರೆ ಯಾವುದನ್ನು ಆಶ್ರಯಿಸದೆ ಮಳೆಯ ನೀರನ್ನೇ ಎದುರು ನೋಡುತ್ತಿರುತ್ತದೆ. ಆ ಮಳೆಯಲ್ಲೂ ಅದಕ್ಕೂ ಸಿಗುವುದು ಒಂದೋ ಎರಡೋ ಹನಿಗಳು, ಆದರೆ ಬೇರೆ ಯಾವುದನ್ನೂ ಅದು ಅಪೇಕ್ಷಿಸುವುದಿಲ್ಲ. ಹಾಗೆ ಸ್ಥಿರವಾದ ಆಶಯ ಅದು ಪ್ರಪನ್ನರಿಗೆ ಹಾಗೆ ಅಂತ ಹೇಳ್ತಾರೆ. ಭಗವಂತನು ಭಕ್ತನು ಭಗವಂತನ ಸ್ವರೂಪ ರೂಪ ಗುಣಗಳನ್ನು ನಿರಂತರವಾಗಿ ಅನುಸಂಧಾನ ಮಾಡ್ತಾನೆ. ಅವರು ಯಾವ ಸಂಶಯವೂ ಇಲ್ಲದೆ ಭಗವಂತನನ್ನೇ ಪ್ರತೀಕ್ಷೆ ಮಾಡ್ತಾ ಇರ್ತಾರೆ. ಇದರಿಂದ ದಯಾಗುಣಯುಕ್ತನಾದ ಭಗವಂತನ ಧ್ಯಾನ ಮಾಡಬೇಕು ಎಂಬುದು ಸಹ ಇಲ್ಲಿ ಸೂಚಿತವಾಗಿದೆ. ಜಾತಕ ಪಕ್ಷಿಯಂತೆ ಎಂಬುದರಿಂದ ಇಲ್ಲಿ ಬೇರೆ ದೇವತೆಗಳನ್ನು ಆಶ್ರಯಿಸಿದೆ. ದೇವತಾಂತರವನ್ನು ಬಿಟ್ಟುಬಿಟ್ಟು ಬೇರೆ ಫಲಗಳನ್ನೂ ಆಶ್ರಯಿಸಿದೆ. ಪ್ರಯೋಜನಾಂತರವನ್ನು ಯಾವುದನ್ನು ಅಪೇಕ್ಷಿಸದೆ ಭಗವಂತನನ್ನೇ ಧ್ಯಾನಿಸುವ ನಿತ್ಯಯುಕ್ತರಾದ ಏಕಾಂತಿಗಳು ಎಂಬುದು ಇಲ್ಲಿ ತಿಳಿಯುತ್ತೆ ನಮಗೆ. ಹೀಗೆ ಭಕ್ತಿಯೋಗನಿಷ್ಠರೂ ಸಹ ದಯಾವಿಶಿಷ್ಟನಾದ ಭಗವಂತನನ್ನೇ ಧ್ಯಾನ ಮಾಡ್ತಾರೆ. ಪ್ರಪನ್ನರೂ ಸಹ ಹಾಗೆಯೇ ಭಗವಂತನನ್ನೇ ಸ್ವಯಂ ಪುರುಷಾರ್ಥವೆಂದು ಅನವರ್ತವಾಗಿ ಧ್ಯಾನ ಮಾಡ್ತಾರೆ ಎಂಬುದು ಇಲ್ಲಿ ನಮಗೆ ತಿಳಿಯುತ್ತೆ. ಪ್ರಣಿಹಿತ ಧಿಯಾಂ ತ್ವತ್ ಸಂಪೃಕ್ತೆ ವೃಷ್ಯಾದ್ರಿಶಿಖಾಮಣೋ ಪ್ರಸಮರ ಸುಧಾ ಧಾರಾಕಾರ ಪ್ರಸೀದತಿ ಭಾವನಾ ದೃಢಮಿತಿ ದಯೇ ದತ್ತಾಸ್ವಾದಂ ವಿಮುಕ್ತಿಬಲಾಹಕಂ ನಿಭೃತಗರುತೋ ನಿಧ್ಯಾಯಂತಿ ಸ್ಥಿರಾಶಯ ಚಾತಕಾಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೇ ನಿಗಮಾಂತ ದೇಶಿಕಾಯ ನಮಃ. ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ.